ಸಂಜೆಯ ಪ್ರಸಾರವನ್ನು ಪ್ರಾರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು, ಅಂದರೆ 675 ಕಿಲೋಹರ್ಟ್ಸ್ ಮತ್ತು ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್. ಈಗ ವೇಳೆ 5:30:25. ಆಕಾಶವಾಣಿ ಭದ್ರಾವತಿ. ಯುವವಾಣಿ. ಕೇಳಿದ್ರಿಗೆಲ್ಲ ಇಂದಿನ ನಮ್ಮ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳಿದ್ರೆ ಈ ದಿನ ನಮ್ಮ ಜೊತೆಗಿರೋರು ಸ್ವ ಉದ್ಯೋಗದಲ್ಲಿ ತೊಡಗಿರುವ ಬಿ.ಆರ್. ಶಿವಕುಮಾರ್. ಶಿವಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನೀವು ನಿಮ್ಮ ಒಂದು ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಶಿವಕುಮಾರ್ ಬಿ.ಆರ್. ಅಂತ. ನಮ್ಮ ತಂದೆ ಹೆಸರು ರಾಜೇಗೌಡ, ನಮ್ಮ ತಾಯಿ ಹೆಸರು ರುಕ್ಮಿಣಮ್ಮ. ನಾನು ಬಂದಿರೋದು ಶಿಗ್ಗಾಯ ಗ್ರಾಮದಿಂದ. ಅಲ್ಲಿ ನನ್ನ ಜೆಸಿಬಿ ವೃತ್ತಿಯನ್ನು ಅವಲಂಬಿಸಿಕೊಂಡಿದ್ದೀನಿ. ನನ್ನ ಚಿಕ್ಕ ವಯಸ್ಸಿಂದ ನಮ್ಮ ತಂದೆ ತಾಯಿ ತುಂಬಾ ಕಷ್ಟದಿಂದ ಸಾಕೊಂಡ್ಬಂದಿದ್ದಾರೆ. ತುಂಬಾ ಬಡತನದಿಂದ ನಾವು ಬೆಳೆದ್ಕೊಂಡು ಬಂದಿರೋದ್ರಿಂದ ಇವತ್ತು ಕಷ್ಟ ಅಂದ್ರೆ ಏನು ಅನ್ನೋದು ಈ ಒಂದು ಬಸವಣ್ಣನವರು ಹೇಳಿದ ವಾಕ್ಯದಲ್ಲಿ ಕಾಯಕವೇ ಕೈಲಾಸ ಅನ್ನೋದನ್ನ ನಾನು ಅನುಭವ ಪಟ್ಟು ಹೇಳ್ತಾ ಇದ್ದೀನಿ. ಅದನ್ನ ನೀವು ಹುಟ್ಟಿ ಬೆಳೆದಿದ್ದೆಲ್ಲ ಎಲ್ಲಿ? ಹಾಸನ, ನಮ್ಮ ತಂದೆ ಊರಲ್ಲಿ ಬಾಚಿಹಳ್ಳಿ ಗ್ರಾಮದಲ್ಲಿ. ಅದೇ ಆ ರೀತಿ ಅಲ್ಲಿ ಹುಟ್ಟಿ ಬೆಳೆದು ಓದಿದ್ದೆಲ್ಲ ಅಲ್ಲೇ. ಅಲ್ಲೇ ನಿಮ್ಗೆ ಅಣ್ಣ ತಂಬಿಕರು ಎಲ್ಲ? ಅಣ್ಣ ಜಯಕುಮಾರ್ ಅಂತ, ನಮ್ಮಣ್ಣ. ಅಕ್ಕ ತಂಗಿ ಇಲ್ಲ. ಈಗ ನೀವು ಇಬ್ಬರೇ ಗಂಡ್ಮಕ್ಳು? ಇಬ್ಬರೇ ಗಂಡ್ಮಕ್ಳು. ಅವರು ಉದ್ಯೋಗದಲ್ಲಿ ತೊಡಕೊಂಡಿದ್ದಾರೆ. ಅವರು ಜೆಸಿಪಿ ಆಪರೇಟಿವ್ ಮಾಡ್ಕೊಂಡು ಅವರು ಇದ್ ಮಾಡ್ಕೊಂಡಿದ್ದಾರೆ. ಅದೇ ರೀ ನೀವು ಈಗ ನಿಮ್ಮ ವೃತ್ತಿ ಸಂಬಂಧವಾಗಿ ಇಲ್ಲಿ ಸಿಗ್ಗಾದಲ್ಲಿ. ಸರಿ, ಈಗ ನೀವು ಹೇಳಿದ್ರೆ ನಿಮ್ಮ ಅಣ್ಣವರು ಒಂದು ಜೆಸಿಬಿ ಯಂತ್ರವನ್ನ ಚಲಾಯಿಸ್ತಾರೆ, ಅದರ ಮೂಲಕವಾಗಿ ತಮ್ಮ ಬದುಕು ಕಟ್ಕೊಂಡಿದ್ದಾರೆ ಅಂತ. ನೀವು ಸಹ ಒಂದು ಜೆಸಿಬಿ ಯಂತ್ರದ ಮೇಲೆ ಅವಲಂಬಿಸಿಕೊಂಡು ನಿಮ್ಮ ಬದುಕು ಕಟ್ಕೊಂಡಿದ್ದೀರಿ. ಇದು ಈ ಜೆಸಿಬಿ ಯಂತ್ರ ನಿಮ್ದೇನಾ ಅಥವಾ ಬೇರೆಯವ್ರದ? ಇಲ್ಲ, ನಮ್ದೇ ಸ್ವಂತ. ನಾವು ಓದಿದ್ದೆಲ್ಲ ಹಾಸನದಿಂದ, ಕಾಲೇಜ್ ಎಲ್ಲ ಹಾಸನದಲ್ಲೇ. ನೀವು ಎಲ್ಲಿ ತನಕ ಓದಿದ್ರಿ? ಐಟಿಐ ಮಾಡಿದ್ವಿ. ಯಾವ ಇದರಲ್ಲಿ ಐಟಿಐ ಮಾಡಿದ್ರಿ? ಫಿಟ್ಟರ್ನಲ್ಲಿ ಐಟಿಐ ಮಾಡ್ಕೊಂಡು ಆನಂತರ ಯಾವ್ದು ಈ ಎಲ್ಲ ಬೆಂಗಳೂರಲ್ಲೆಲ್ಲ ಅಲಿಯೋದೆಲ್ಲ ನೋಡಿದೆ. ಬೆಂಗಳೂರಿಗೆ ಒಂದ್ 2 ತಿಂಗಳು ಹೋಗಿ ಬ್ಯಾಗ್ನದಕ್ಕೆ ಹೋಗಿ ಆ ಕಂಪ್ನಿ ಈ ಕಂಪ್ನಿ ಅಂತ ಓಡಾಟ ಮಾಡಿ ಊಟ ತಿಂಡಿಗೆ ದುಡ್ಡಿಲ್ದಲೆ ಪರದಾಟ ಪಟ್ಕೊಂಡು ಆಮೇಲೆ ಬೇಜಾರಾಗಿ ಕೊನೆಗೆ ಲಾಸ್ಟ್ ಜೆಸಿಬಿ ಹೋಗ್ಬಿಡೋಣ ಅಂತ ತೀರ್ಮಾನ ಮಾಡ್ಕೊಂಡು ನಮ್ಮ ಅಣ್ಣರ ಜೊತೆ ಹೋದೆ. ಅಲ್ಲಿ ಕರೆಕ್ಟ್ 3 ತಿಂಗಳಿಗೆ ನಮ್ಮ ಅಣ್ಣ ಸ್ಟಡಿ ಮಾಡಿದ್ರು. ಅದಾದ ನಂತರ 2007 August 26 ನಮ್ಮ ಮನೆ ಗದ್ದೆ ನಾಟಿ ಎಲ್ಲ ಮಾಡಿ ಹೋದನು. December 26 ಗಾಡಿ ಕಲ್ತಿದ್ದೆ. ಗಾಡಿ ಕಲ್ತು ಮೊದಲು ನಾ ಸೋಮಾರಪೇಟೆಗೆ ಆಪರೇಟಿಂಗ್ ಮಾಡಕ್ಕೆ ಅಂತ ಹೋದೆ. ಚಾನ್ಸ್ ಅಲ್ಲಿ ಗುಡ್ಡಗಾಡು ಪ್ರದೇಶ, ತುಂಬಾ ಇಳಿಜಾರವಾದ ಪ್ರದೇಶ. ಅದೇ ನಮಗೆ ಭಯ ಸ್ಟಾರ್ಟ್ ಆಗ್ಬಿಡ್ತು. ಆದ್ರೂ ಒಂದ್ ಧೈರ್ಯವಾಗಿ ಮೊದಲನೇ ದಿವಸ ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ. ಪಾರ್ಟಿ ಕೊಯ್ಲು ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ ಅಂತ ಹೊಗಳಿದ್ರು ಅವರು. ಅದ್ರಿಂದ ನನಗೆ ಆತ್ಮಸ್ಥೈರ್ಯ ಹೆಚ್ಚಾಗಿ ಧೈರ್ಯ ಬಂತು. ಅದರಿಂದ ಮುಂದುವರೆದು ಒಂದ್ 3-4 ವರ್ಷ ಆಪರೇಟಿವ್ ಕೆಲಸ ಮಾಡಿದ್ವಿ. 2011 ನಮ್ಮ ಅಣ್ಣ ನಾನು ಸೇರಿನ ಗಾಡಿ ತಗೋಣ ಅಂತ ತೀರ್ಮಾನ ಮಾಡ್ಕೊಂಡು ತಿಂಗಳ ಒಂದ್ 5,000 ರೂಪಾಯಿ ಸಂಬಳ ಕೊಡೋರು. ಬ್ಯಾಟ ಗಿಟ ಅಂತ ಹೇಳಿ ಒಂದ್ 12,000 ರೂಪಾಯಿ ಮಾಡ್ತಿದ್ವಿ ತಿಂಗಳ. ಮಂತ್ಲಿ 12,000 ರೂಪಾಯಿ ಆಗ್ತಿತ್ತು. ಅದರಲ್ಲೆಲ್ಲ ಅವರು ನನಗಿಂತ 3 ವರ್ಷ ಮುಂಚೆನೆ ಆಪರೇಟ್ ಆಗಿದ್ರು. 2011 ಗಾಡಿ ತಗೋಣ ಅಂತ ನಮ್ಮನೆಯಲ್ಲಿ ಒಂದ್ ಸ್ವಲ್ಪ ಸುಧಾರಿಸ್ಕೊಂಡಿದ್ವಿ. ಅಷ್ಟತಿ ನಮ್ಮನೆಯಲ್ಲಿ ಚಿಕ್ಕದಲ್ಲಿ ಬೆಳೆ ಎಲ್ಲ ಬೆಳಿತಿದ್ವಿ. ತುಂಬಾ ಬೆಳೆ, ಕೋಸು, ಆಲೂಗೆಡ್ಡೆ, ಜೋಳ, ಶುಂಠಿ, ಮೆಣಸಿನಕಾಯಿ, ತುಂಬಾ ಬೆಳೆ. ಹೂವು ಸೇವಂತಿಗೆ ಹೂವು ಸಹ ಕಟ್ಟಿಬಿಟ್ಟು ಮಾಡಿದ್ವಿ. ನಾನು ಕಾಲೇಜಿಗೆ ಹೋಗ್ಬೇಕಾರೆ ರಾತ್ರಿ 2:30-3 ಗಂಟೆದಾಗ ಸೇವಂತಿಗೆ ನಾನು ಕಟ್ತಿದ್ದೆ. ಸೇವಂತಿಗೆ ಹೂವನ್ನ ಅದನ್ನ ಕಟ್ಟಿ ಮಾರ್ಕೆಟ್ ಇತ್ತ ಮಾರ್ತಿದ್ದೆ. ಮಾರಿಬಿಟ್ಟು ಕಾಲೇಜಿಗೆ ಹೋಗ್ತಿದ್ದೆ ನಾನು. ನಿಮ್ಗೇನ್ ಕಷ್ಟ ಹೊಸದಲ್ಲ ಈ ವಸ್ತೇನಲ್ಲ, ಚಿಕ್ಕದ್ರಿಂದಲೂ ನಮ್ಮ ತಂದೆ ಇದ್ರಿಂದಲೂ ಬಡತನ ನಮ್ದು. ಈಗ ನೀವು ಹೇಳಿದ್ರಿ ನಿಮ್ದು ಒಂದ್ ಸ್ವಲ್ಪ ಜಮೀನ್ ಇತ್ತು, ಅದ್ರಲ್ಲಿ ಸಾಕಷ್ಟು ತರಕಾರಿಗಳನ್ನೆಲ್ಲ ಮಾಡಿದ್ರೆ ಹೂ ಮಾಡ್ತಿದ್ರಿ. ಅದು ಎಷ್ಟಿತ್ತು ಜಮೀನು? ಜಮೀನು ಒಂದ್ 3 ಎಕರೆ ಇದೆ. 3 ಎಕರೆ ತುಂಬಾ ಬೆಳೆ ಮಾಡ್ತಿದ್ವಿ. ದುಡಿಮೆ ಸಾಕಾಗ್ತಿಲ್ಲ, ರೇಟ್ ಸಿಕ್ತಿತ್ತಿಲ್ಲ, ಖರ್ಚು ಬಹಳ ಬರ್ತಿತ್ತು. ನಮ್ಮನ್ನೆಲ್ಲ ಓದಿಸ್ಬೇಕಿತ್ತು. ಮತ್ತೆ ಬಡ್ಡಿ ಸಾಲ ಮಾಡ್ತಿದ್ರು ನಮ್ ತಂದೆ. ವರಮಾನ ಸಾಕಾಗ್ದಲ್ಲೇ ಬೇರೆ ಕಡೆಯಿಂದ ಬಡ್ಡಿ ಸಾಲ ಮಾಡಿ ನಮ್ಮನ್ನೆಲ್ಲ ಓದಿಸ್ತಿದ್ರು. ಮತ್ತೆ ಮನೆಗೆಲ್ಲ ಇದ್ ಮಾಡ್ತಿದ್ರು. ಆ ಬಡ್ಡಿ ಕಟ್ಟೋದಿಕ್ಕೆ ಸುಸ್ತಾಗ್ಬಿಡ್ತಿದ್ರು. ಸುಸ್ತಾಗಿ ಬಿಡ್ತಿದ್ರು. ಅಂದ್ರೆ ಅದು ಹೊರಗಿಂದ ತಗೊಂಡಂತ ಸಾಲ ತಗೊಂಡಿಲ್ಲ ಸರ್, ಬಡ್ಡಿ 5% 10% ಬಡ್ಡಿ ಬಡ್ಡಿ ಹಾಕ್ತಿರು. ಒಬ್ರ ಹತ್ರ 10,000 ರೂಪಾಯಿ ಬಡ್ಡಿ ತಗೊಂಡು 3 ವರ್ಷಕ್ಕೆ 30,000 ರೂಪಾಯಿ ಕಟ್ಟಿದ್ವಿ. ನಮಗ್ ಕಣ್ಣಲ್ಲಿ ನೀರ್ ಬರುತ್ತೆ ಇವತ್ತು ಅದೆಲ್ಲ ನೆನ್ಸ್ಕೊಂಡ್. ಅದ್ ಇವತ್ತು ನಮ್ ಭಗವಂತ ಎಲ್ಲ ಸುಖವಾಗಿ ಇಟ್ಟಿದ್ದಾನೆ. ಆದ್ರೆ ಹಿಂದದೆಲ್ಲ ಯೋಚನೆ ಮಾಡ್ಬೇಕಾಗತ್ತಲ್ಲ, ಮರೆಯಕ್ಕಾಗಲ್ಲ. ಆಮೇಲೆ ಅದರ ಹೂವೆಲ್ಲ ಕಟ್ಟಿ ಮಾರ್ತಿದ್ವಿ. ರಾತ್ರಿ 2:30-3 ಗಂಟೆ ಕಟ್ಟಿ ನಾನೇ ಹೋಗ್ತಾವಾಗಿ ನಮ್ಮ ಅಮ್ಮ ಅಪ್ಪ ಕುಯ್ಯಕ್ ಹೋಗೋರು ಹೂವನ್ನ ಆಗ್ಲೋತು. ನಾನ್ ಮಾರ್ಕೆಟ್ ಇತ್ತು, ನಾನು ಮಾರಿಬಿಟ್ಟು ಕಾಲೇಜ್ ಹೋಗ್ತಿದ್ದೆ. ಮತ್ತೆ ನಾನು ಕಾಲೇಜ್ ಮುಗಿಸ್ ಮತ್ತೆ ಮನೆಗೆ ಹೋಗಿ ಹೂ ಕುಯ್ಕೆ ಬಂದು ಕಟ್ಟಿಬಿಟ್ಟು ಮತ್ತೆ ಬೆಳಿಗ್ಗೆ ಮಾಮೂಲಿ ಯಥಾ ಪ್ರಕಾರ. ಆಮೇಲೆ ಒಂದಿವಸ ನನಗೆ ದುಃಖ ಸಂಗತಿ ಅಂದ್ರೆ, ಒಂದಿವಸ ನಮ್ಮಜ್ಜಿ ವರಮಹಾಲಕ್ಷ್ಮಿ ಹಬ್ಬ ಇನ್ನೊಂದು 10 ದಿವಸ ಮುಂದೆ ಇತ್ತು. ರಾತ್ರಿ ಹಿಂಗೆ ಕಟ್ತಾ ಇದ್ವಿ, ನನಗೆ ನಿದ್ದೆ ಬಂದ್ಬಿಟ್ಟು ನಮ್ಗೆ ಸುಸ್ತಾಗ್ಬಿಡ್ತು, ಸ್ಟ್ರೈನ್ ಆಗ್ಬಿಡ್ತು, ಮನೆ ಕೇಂದಿದ್ವಿ. ನಮ್ಮಜ್ಜಿ ಅವತ್ತು ದೇಹ ತ್ಯಾಗ ಮಾಡಂತ ದಿನ, ಅದು ಬಹಳ ನೋವಾಗುತ್ತೆ. ಅವತ್ತಿನ ದಿವಸ ಕಮ್ಮಿ ಅಲ್ಲ, ಒಂದು 500 ಮಾರು ಹೂವಿತ್ತು ನಮ್ಮ ಮನೆಯಲ್ಲಿ. ನೆಂಟ್ರು, ನಮ್ಮ ಅತ್ತೆ, ಮಾವ, ಪ್ರತಿಯೊಬ್ರು ಬಂದಿದ್ರು ಮನೆಗೆ. ಎಲ್ಲರೂ ಕಟ್ಟಿಬಿಟ್ಟು ಮಲಗಿದಾರೆ, ಅವರೆಲ್ಲ ಕಟ್ಟಿ ಆರಾಮಾಗಿ. ನಾನಾಗಿ ಎದ್ದೆ, ಈ ಹೂ ಸುತ್ತಾನ ಪಿಂಡಿ ಮಾಡ್ಕೊಬಿಟ್ಟು ತಗೋಬೇಕಿತ್ತಲ್ಲ, ಹೂ ಸುತ್ತಾನ ಅಂತ ನಮ್ಮ ತಂದೆಯವ್ರು ಎಬ್ಬಿಸಿದ್ರು. ಎಬ್ಬಿಸಿಗೆ ಹೂ ಸುತ್ತಾ ಇದ್ವಿ, ನಮ್ಮ ಅಜ್ಜಿದ್ದು ಉಸಿರು ಏರಿಳ್ತಾ ಆಯ್ತು. ನಾನ್ ನಮ್ ತಂದೆಗೆ ಅಪ್ಪ ಅಪ್ಪ ಯಾಕೋ ಏರಿಳ್ತಾ ಆಯ್ತಿದ್ದು ಉಸಿರು ಅಜ್ಜಿದು ಅಂತ ಅಂದೆ. ಅವಾಗ ನಾನು ನನ್ನ ಕಂಡ್ರೆ ನಮ್ಮ ಅಜ್ಜಿ ಬಹಳ ಪ್ರೀತಿ. ಯಾರು ನೆಂಟರು ಗಂಟರು ಬಂದು 10 ರೂಪಾಯಿ 5 ರೂಪಾಯಿ ಕೊಟ್ಟೋಗಿದ್ರೆ ಅದ್ ಮೊದ್ಲು ನನ್ ಕೈಲೆ ಕೊಡ್ತಿದ್ದು. ತುಂಬಾ ಅಂದ್ರೆ ತುಂಬಾ ಪ್ರೀತಿ. ಅದೊಂದು ನನಗೆ ತುಂಬಾ ಬೇಜಾರಾಗುತ್ತೆ. ಆಮೇಲೆ ಅದೇ ತರ ಹೂವಲ್ಲೂ ತುಂಬಾ ದುಡಿಮೆ ಮಾಡಿದ್ವಿ. ವರ್ಷಕ್ಕೊಂದ 25,000-30,000 ಈ ರೀತಿ ಹೂವಲ್ಲೇ ನಾವು ಮುಂದುವರೆದಿದ್ವು. ಅಂದ್ರೆ ಹೂವಲ್ಲಿ ಈಗೆಲ್ಲ ಮಾಡಕ್ ಆಗಲ್ಲ, ಯಾಕಪ್ಪಾ ತಂದೆ ತಾಯಿ ವಯಸ್ಸಾಯ್ತು. ಯಾಕಂದ್ರೆ ಇಲ್ಲಿಂದ ಮಾಡ್ಕೊ ಬಂದಾರೆ, ಇವತ್ ನಾವ್ ಆರಾಮಾಗಿದ್ದೀವಿ ಅಂತ ಅವ್ರು ಏನೋ ಮಾಡಕೋಬೇಡಿ, ನೀವ್ ಆರಾಮಾಗಿರಿ ಅಂತ ಇರಿಸಿದ್ವಿ. ನೀವು ನಿಮ್ಮ ಅಣ್ಣವರು ಸೇರ್ಕೊಂಡು ಒಂದು JCB ಯಂತ್ರವನ್ನ ತಗೋಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ರಿ. ಆಗಿನ ನಿಮ್ಮ ವರಮಾನ ಎಲ್ಲಾ ಮೂಲಗಳಿಂದ ಒಂದು 12,000 ರೂಪಾಯಿ ಮಂತ್ಲಿ. ಹಾ, ನಿಮ್ಮ ಅಣ್ಣವ್ರ ವರಮಾನ ಸರಿ ಸುಮಾರು ಅಷ್ಟೇ, ಒಟ್ಟಲ್ಲಿ ಒಂದು 25,000 ರೂಪಾಯಿ ವರಮಾನ. ಆದ್ರೆ JCB ಯಂತ್ರದ ಬೆಲೆ ಎಷ್ಟು ಆವಾಗ ನೀವು ತಗೊಂಡಾಗ? ನಾವು ತಗೊಂಡಾಗ 21 ಲಕ್ಷ. 21 ಲಕ್ಷ. 21 ಲಕ್ಷ ಅಂತಂದ್ರೆ ಅದು ಸಾಕಷ್ಟು ಭಾರಿ ಮೊತ್ತ. ಇದನ್ನ ನಿಮ್ಮ ಒಂದು 25,000 ರೂಪಾಯಿಯ ವರಮಾನದಲ್ಲೇ ನೀವು ಹೇಗೆ ಇದನ್ನ ತಗೊಳಕ್ ಧೈರ್ಯ ಮಾಡಿದ್ರಿ? ನಮ್ಮ ಹತ್ರ ಮೊದಲಿಗೆ ದುಡ್ಡಿದ್ದು 1.5 ಲಕ್ಷ. ನಾವು JCB ತಗೊಳಕ್ ಹೊಂಟಾಗ 1.5 ಲಕ್ಷ ದುಡ್ಡಿತ್ತು ನಮ್ಮ ಹತ್ರ. ಆ 1.5 ಲಕ್ಷದಲ್ಲಿ ನಾವು ಸೆಕೆಂಡ್ ಹ್ಯಾಂಡ್ JCB ಹುಡುಕಿಕೊಳ್ತಾ ಹೋದ. ಹಂಗೆ ನಾವು ಬೇರೆ ಕಡೆ ಚಿತ್ರದುರ್ಗಕ್ಕೆ ಹೋದ, ಚಳ್ಳಕೆರೆ. ಅಲ್ಲಿ ಒಂದು ಒಳ್ಳೆ ಲಕ್ಷ್ಮಿ ಗಾಡಿ ಸಿಕ್ತು, ತುಂಬಾ ಚೆನ್ನಾಗಿರೋ ಗಾಡಿ. 2008 ಮಾಡ್ಲು ತಗೊಂಡ್ವಿ. 15,25,000 ರೂಪಾಯಿಗೆ ವ್ಯಾಪಾರ ಆಯ್ತು. ವ್ಯಾಪಾರ ತಗೊಂಡ್ವಿ. 5,25,000 ರೂಪಾಯಿ ಡೌನ್ ಪೇಮೆಂಟ್ ಕಟ್ತಿವಿ ಸಾಲ ಮಾಡಿ. 1.5 ಲಕ್ಷ ನಮ್ಮ ಹತ್ರ ದುಡ್ಡಿತ್ತು, ಅಲ್ಲಿ 5,5 ಲಕ್ಷ ಅಡ್ಜಸ್ಟ್ ಮಾಡಿ ಕಟ್ತೇವೆ. ಕಟ್ಟಿ ಆದ್ಮೇಲೆ ಅದ್ರಲ್ಲಿ ತುಂಬಾ ದುಡಿಮೆ ಮಾಡಿದ್ವಿ. ತುಂಬಾ ತಿಂಗಳಿಗೆ 2.5 ಲಕ್ಷ ದುಡ್ಡು ಉಳಿಸಿದ್ವಿ. ಹಗ್ಲು ಗೊತ್ತಿಲ್ಲ, ರಾತ್ರಿನೂ ಗೊತ್ತಿಲ್ಲ, ಎಲ್ಲಿ ಬೇಕು ಅಲ್ಲೇ ಮನೆಗೆ ಕೇಳ್ತಿದ್ವಿ. ಶಾಲೆ ಅಂದ್ರೆ ಶಾಲೆಲ್ಲೇ, ಮನೆ ಅಂದ್ರೆ ಮನೆಗೆ ಅಲ್ಲ. ನಾವು 1 ವರ್ಷ 9 ಲಕ್ಷ ರೂಪಾಯಿ ದುಡ್ಡು ಉಳಿಸಿದ್ವಿ ಒಂದೇ ವರ್ಷದಲ್ಲಿ. ಅನಂತರ ಅದು ಲೋನ್ ತೀರ್ತು. ಲೋನ್ ತೀರಿ 2012 ಡಿಸೆಂಬರ್ ಅಲ್ಲಿ ಮತ್ತೊಂದು ಗಾಡಿ ತಗೊಂಡ್ವಿ. 1.5 ವರ್ಷಕ್ಕೆ ಅದ್ ತಗೊಂಡು 1.5 ವರ್ಷಕ್ಕೆ ಮತ್ತೊಂದು ಗಾಡಿ ತಂದ್ವಿ. ಅದ್ ತಗೊಂಡ್ಮೇಲೆ ಈಗ ಮಾಡ್ತಾ ಇದೀವಿ ಕೆಲಸ, ಅಡ್ಡಿ ಇಲ್ಲ. ಈಗ ನಿಮ್ಮ ಹತ್ರ ಎರಡು ಜೆಸಿಬಿ. ಈ JCB ಯಂತ್ರದಲ್ಲಿ ನೀವು ಮಾಡುವಂತ ಕೆಲಸಗಳು ಯಾವ್ದಾವ್ದು? ನಾವ್ ಮಾಡೋ ಕೆಲಸ ರೈತರಿಗೆ ಕೆಲಸ ಮಾಡ್ತೀವಿ. ತೋಟ ಮಾಡ್ಲಿಕ್ಕೆ, ತೋಟ ಮಾಡಕ್ಕೆ ಲೆವೆಲ್ ಮಾಡಿ ಕೊಡ್ತೀವಿ. ಭೂಮಿನ ಲೆವೆಲ್ ಮಾಡ್ಕೊಡೋದು. ಮತ್ತೆ ಓಳಿ ಅಂತ ಹೊಡಿತಾರೆ ಈ ಹಕ್ಲು ಜಾಗ. ಈ ಕಡೆ ಎಲ್ಲ ಹಕ್ಲು ಅಂತಾರೆ, ಹಕ್ಲು ಜಾಗಗಳು ಓಳಿ ಅಂತ ಹೊಡಿತಾರೆ. ಅಡಿಕೆ ಗಿಡ ಮತ್ತೆ ಬಾಳೆ ಗಿಡ ನಡುಗಿ ಅಂದ್ರೆ ಗುಂಡಿ ತೆಂಬದಲ್ಲಿ ತೆಂಬ ಜೋಳ ಎಲ್ಲ ಹಾಕ್ತಾರಲ್ಲ ಅಂತ ಜಾಗಕ್ಕೆ ಓಳಿ ಅಂತ ಓಡಿಸ್ತಾರೆ. ಆ ಓಳಿ ಓಡಿಸ್ಕೊಡ್ತೀವಿ. ಅವರಿಗೆ 750 ರೂಪಾಯಿ ಮಾಡಿದೀವಿ ಗಂಟೆಗೆ. ಈ ಎಲ್ಲಾ ಕೆಲಸಗಳಲ್ಲೂ ಯಾವುದೇ ಕೆಲಸಕ್ಕೆ ನೀವು JCB ಯಂತ್ರವನ್ನ ತೊಡಗಿಸಿಕೊಂಡ್ರೆ ಅವಾಗ 1 ಗಂಟೆಗೆ 750 ರೂಪಾಯಿ. ಮತ್ತೆ ಈಗ ಆ ಯಂತ್ರಕ್ಕೆ ಬರೋ ಬೇರೆ ಖರ್ಚುಗಳು, ಡೀಸೆಲ್ ಮತ್ತೆ ಅದಕ್ಕೆ ಬೇಕಾಗೋ ಬೇರೆ ತರದ ಬೇರೆ ಖರ್ಚು ಅಂತ ಅಂದ್ರೆ, ಈಗ ನಾವಾಗಿ ನಾವೇ ಕೆಲಸ ಮಾಡಿದ್ರೆ ಖರ್ಚು ಜಾಸ್ತಿ ಬರಲ್ಲ. ಯಾರು ಬಾಪೇಟ್ ಇಟ್ಟು ಕೆಲಸ ಮಾಡ್ತಿ ಅವನಿಗೆ ಜವಾಬ್ದಾರಿ ಕಮ್ಮಿ ಇರುತ್ತೆ, ಹಾಗಾಗಿ ಒಂದ್ ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ. ಈಗ ಹೆಂಗಂದ್ರೆ ನಾವೇ ಓಡಿಸ್ತಾ ಇದೀವಿ, ಆಪರೇಟರ್ ನಾವ್ ಇಡಲ್ಲ ಜಾಸ್ತಿ, ಆಪರೇಟರ್ ಕಮ್ಮಿ. ಅಂತ ಇಡಬೇಕು ಅಂದ್ರೆ ಅಂತ ಒಳ್ಳೆ ಹುಡುಗ ನಮ್ಮಿಂದ ಬೆಳೆದಿರ್ಬೇಕು ಅವ್ನ ಹುಡುಗ, ನಮ್ಮ ಒಂದು ಸರಿ ಸಮಾನ ಕೆಲಸ ಮಾಡಂಗಿರ್ಬೇಕು. ಗಾಡಿ ಚೆನ್ನಾಗಿ ಮೇಂಟೈನ್ ಮಾಡ್ಬೇಕು, ಮತ್ತೆ ಡೀಸೆಲ್ ಮೈಲೇಜ್ ಕೊಡ್ಬೇಕು, ಗಾಡಿನ ಚೆನ್ನಾಗಿ ನೋಡ್ಕೋಬೇಕು, ನಮ್ಮನು ಅನ್ನಂಗ್ ಇರ್ಬೇಕು. ಆ ಲೆಕ್ಕದಲ್ಲಿ ಒಬ್ಬನ ಸ್ಟಡಿ ಮಾಡ್ಕಿತಿ, ರೋಡ್ ಇಸ್ಕೇತಿವಿ, ಅಂತರ್ನ ಇಟ್ಕೊಂಡು ಮಾಡ್ತೀವಿ. ಅವ್ರಿಲ್ಲ ಅಂದ ಕಾರಣಕ್ಕೆ ಬೇರೆ ಯಾರನ್ನ ಸಲ ನಾವೇ ಕೆಲಸ ಮಾಡ್ತೀವಿ. ಇಲ್ಲ ಎಷ್ಟೇ ಕಷ್ಟ ಆದ್ರೂ ಇಲ್ಲ, ನೀವೇ ಮಾಡ್ಬೇಕು, ಇಲ್ಲ ಅಂದ್ರೆ ನಿಮ್ ನಂಬಿಕಸ್ತ್ರೇ ಆಗಿರ್ಬೇಕು. ಈಗ ಈ ಎರಡು ಆಗ್ಲಾರದ ಸಂದರ್ಭದಲ್ಲಿ ಬೇಕಾದ್ರೆ ಗಾಡಿ ನಿಲ್ಲಿ, ಬೇಜಾರು ಮಾಡಿ, ಬೇರೆಯವ್ರಿಗೆ ಏನ್ ಕೊಡಲ್ಲ ಆತರ. ಸೊ ಗಾಡಿಯ ಹಿತದೃಷ್ಟಿಯಿಂದ ಹಿಂಗ್ ಮಾಡೋದು ಅನುಕೂಲ ಅನುಕೂಲ, ಮತ್ತೆ ರಿಪೇರಿ ಕಮ್ಮಿ ಬರ್ತದ. ಮತ್ತೆ ಇನ್ನೊಂದು ಮೆಟೀರಿಯಲ್ ನಾವು ಸೇವ್ ಮಾಡ್ತೀವಿ. ಯಾವ ತರ ಸೇವ್ ಮಾಡ್ತೀವಿ ಅಂದ್ರೆ, ಈ ಟೀತ್ ತರ್ತೀವಿ ಒಂದ್ ಸಟ್, ಈ ಸೈಡ್ ಎಲ್ಲ ಟೀತ್ ರೇಟ್ ತುಂಬಾ ಜಾಸ್ತಿ. ಒಂದು ಸಟ್ಟಿಗೆ 5 ಟೀತ್ ಬರ್ತವೆ, ಹಲ್ಲು 5 ಹಲ್ಲು ಬರ್ತವೆ ಪ್ಯಾಕೆಟ್ಗೆ. ಆ 5 ಹಲ್ಲಿಗೆ ಈ ಕಡೆ ಎಲ್ಲ 3,200 ರೂಪಾಯಿ ಹೇಳ್ತಾರೆ. ಅದ ಈ ಕಡೆ ಹಾಸನ ಬೆಂಗಳೂರು ಕಡೆ ಎಲ್ಲ 2,400-2,500 ರೂಪಾಯಿ ಕೊಡ್ತಾರೆ. ಅದ್ರಲ್ಲಿ 800 ರೂಪಾಯಿ ಡಿಫ್ರೆನ್ಸ್ ಮಾಡ್ತಾರೆ. ಅದ್ರಲ್ಲಿ ನಮಗೆ ದುಡ್ಡೆಲ್ಲ ಅಮೌಂಟ್ ಎಲ್ಲ ಸೇವ್ ಆಗುತ್ತೆ. ಮತ್ತೆ ಅದು ಬೋಲ್ಟ್ ಇರುತ್ತೆ, ಬೋಲ್ಟ್ ಎಲ್ಲ ನಾವು 2 ಟೈಮ್ 3 ಟೈಮ್ ಒಂದೊಂದು ಬೋಲ್ಟ್ ಹಾಕ್ತಿವಿ. ಯಾಕೆ ನಮಗೆ ಗೊತ್ತ ಅದ್ರ ಅನುಭವ, ಇದು ಬರುತ್ತೆ ಬೋಲ್ಟ್ ನೋಡ್ತಿವಿ, ಥ್ರೆಡ್ ಎಲ್ಲ ಥ್ರೆಡ್ ಎಲ್ಲ ಚೆನ್ನಾಗಿ ಇದು ಬರುತ್ತೆ ಬೋಲ್ಟ್ ಅದ್ ಮತ್ತೆ ಹಾಕ್ತಿವಿ. ಹಂಗ ಅದ್ರಲ್ಲೆಲ್ಲ ಒಂದ್ ಬೋಲ್ಟ್ 30 ರೂಪಾಯಿ ಕಾಸ್ಟ್ ಅದು, ಆ ದುಡ್ಡೆಲ್ಲ ಸೇವ್ ಆಗುತ್ತೆ. ಖರ್ಚು ನಮಗೆ ಬಹಳ ಕಮ್ಮಿ ಅಂದ್ರೆ ಬಹಳ ಕಮ್ಮಿ ಬರುತ್ತೆ. ಮತ್ ಪೈಪ್ ಎಲ್ಲ ಒಡೆದೋಗುತ್ತೆ, ಓಸ್ ಪೈಪ್ ಆಯಿಲ್ ಹೈ ಪ್ರೆಷರ್ 1,000 RPM ಇರುತ್ತೆ, ಹೈ ಪ್ರೆಷರ್ ಬರ್ತದೆ. ಒಂದ್ಸತಿ ಹೊಡೆದವ್ರೆ ಮೈ ಮೇಲೆಲ್ಲ ಆಯಿಲ್ ಸೇರುತ್ತೆ. ಆ ಹೊಡೆದಂಗೆ ಯಾವ ಪೈಪ್ ಡ್ಯಾಮೇಜ್ ಇದೆ ಅದಕ್ಕೆಲ್ಲ ಟೂಬ್ ಸುತ್ತದು, ಸೈಕಲ್ ಟೂಬ್ ಡ್ಯಾಮೇಜ್ ಆಗದಂಗೆ ಎಲ್ಲಿ ಉಜ್ಜುತ್ತೆ ಪೈಪ್ ಅದಕ್ಕೆಲ್ಲ ಟೂಬ್ ಸುತ್ತದು. ಈ ತರ ಎಲ್ಲ ಸೇವ್ ಮಾಡ್ಕೊಳ್ತೀವಿ ಡೈಲಿ. ಮತ್ ಸಂಜೆ ಟೈಮ್ ಗಾಡಿ ತೊಳೆಯೋದು, ಇದನ್ನೆಲ್ಲ ರೂಢಿಸ್ಕೊಂಡಿದ್ವಿ. ಸುಸ್ಥಿತಿನಲ್ಲಿ ಇಟ್ಕೊಂಡು ಮತ್ತು ಇದರ ಬಿಡಿ ಭಾಗಗಳ ವೆಚ್ಚವನ್ನ ಕಡಿಮೆ ಮಾಡ್ಕೊಳ್ಳೋ ಇದನ್ನೆಲ್ಲ ನೀವು ಅರ್ಥಕೊಂಡಿರ್ಬೇಕು. ನಾವು 2007 ಆಪರೇಟಿಂಗ್ ಹೋದಾಗ ಡೀಸೆಲ್ ರೇಟ್ 28 ರೂಪಾಯಿ ಇತ್ತು. ಡೀಸೆಲ್ ರೇಟ್ 2015 ಫೈನಲ್ ಅರವತ್ತೈದು ರೂಪಾಯಿ ಬಂದಿತ್ತು. ಅವತ್ ನಮಗೆ ಅವತ್ತಿನಕ್ಕೂ ಇವತ್ತಿನ ಲೆಕ್ಕ ಹಾಕಿ ಅಂದ್ರೆ 120 ರೂಪಾಯಿ ನಮ್ಮ ಮೈ ಮೇಲೆ ಬರ್ತಾ ಇತ್ತು. ಡೀಸೆಲ್ ಬರೀ ಡೀಸೆಲ್ ಕಾಸ್ಟ್, ಮೆಟೀರಿಯಲ್ ಕಾಸ್ಟ್ ಎಕ್ಸ್ಟ್ರಾ, ಅದು ಬರೀ ಡೀಸೆಲ್ ಕಾಸ್ಟ್ 1 ಗಂಟೆಗೆ 120 ರೂಪಾಯಿ ಬರ್ತಾ ಇತ್ತು ಮೈ ಮೇಲೆ. ಜನ ರೈತರು ಕೊಡಲ್ಲ ದುಡ್ಡು. ಅವತ್ತು 2007 ಮಾಡ್ತಾ ಇದ್ದಿದ್ದು 700 ಇವತ್ತು ಮಾಡ್ತಾ ಇರೋದು 700 ಜನ ಯಾವ್ದೇ ಕಾರಣಕ್ಕೂ ರೇಟ್ ಎಂದು ಕೊಡಲ್ಲ. JCB ಡಿಪಾರ್ಟ್ಮೆಂಟ್ ಕಾಂಪಿಟೇಷನ್ ಜಾಸ್ತಿ, 540 ಜಾಸ್ತಿ ಆಗ್ತಾ ಇದೆ ದಿನೇ. ಹೆಚ್ಚು ಹೆಚ್ಚು ಜನ ಈ JCB ಯಂತ್ರಗಳನ್ನ ಖರೀದಿಸಿ 540 ಜಾಸ್ತಿ ಆಗ್ತದೆ. ಅದರಿಂದ ನಾನು 750 ರೂಪಾಯಿ ಮಾಡ್ತೇನೆ ಅಂದ್ರೆ ಇನ್ನೊಬ್ಬ ತಾನೆ, ಅಣ್ಣ ನಾನು 25 ರೂಪಾಯಿ ಕಮ್ಮಿ ಮಾಡ್ತೀನಿ ಅಣ್ಣ, ನೀವು ಅವ್ರ ಕೈಲಿ ಯಾಕೆ ಮಾಡಿಸ್ಕೇತ್ರಿ ಕೆಲಸ. ನಾವ್ ಎಷ್ಟೋ ಹೇಳ್ತೀವಿ ಇದೆಲ್ಲ ಹಿಂಗಲ್ಲ, ಅವ್ರ ಅದು ದುಡ್ಡು ಅಲ್ಲೆಲ್ಲೋ ತಗೊಂಡಿರ್ತಾರೆ. ನಾವು ನಾವು ರೈತರಾಗಿ ನಮ್ ರೈತರ ಕಷ್ಟ ಗೊತ್ತಿದಾಗಿ ಅದು 10 ಗಂಟೆ ಆಗ ನಾವು 8 ಗಂಟೆ ಮುಗಿಸ್ಕೊಡ್ತೀವಿ. ಯಾಕಪ್ಪ 2 ಗಂಟೆ ರೈತರಿಗೆ ಸೇವ ಆದ್ರೆ ನಮಗೆಲ್ಲ ಭಗವಂತ ಇನ್ನೊಂದ್ ಕಡೆ ಎಲ್ಲ ಕೊಟ್ಟಿರ್ತಾನೆ. ಯಾವ್ದೋ ಒಂದು ಮೆಟೀರಿಯಲ್ ಸೇವ್ ಆಗುತ್ತೆ ನಮಗೆ, ಯಾವ್ದೋ ಒಂದು ಆಯಿಲ್ ಲೀಕ್ ಆಗೋದು ಉಳ್ಕೊಳ್ಳುತ್ತೆ, ಹಾಗಾಗಿ ಎಲ್ಲ ಒಂದ್ ಕಡೆ ಆಗುತ್ತೆ. ಈ ತರ ಮಾಡಿ ಸರ್ ಅಂತ ಅಂದ್ರೆ ಅವ್ರು ಕೇಳಲ್ಲ ಎಷ್ಟೋ ಜನ. ಸರಿ ಬಿಡಿ ಆಯ್ತು, ನಮಗ್ ಭಗವಂತ ಎಲ್ಲೋ ಕೆಲಸ ಇಟ್ಟಿರ್ತಾರೆ, ನಾವೇನ್ ತಲೆ ಕೆಲಸ ಎಂತೋ ಮೈ ಮೇಲೆ ಬಿದ್ದಂತ ಒಕ್ಕಲ್ಲ. 700 ಅಂದ್ರೆ 700 ಅದ್ರ ಕೆಲಸ ಪರ್ಫೆಕ್ಟ್, ನೀಟ್ನೆಸ್ ಮಾಡಿಕೊಡ್ತೀವಿ, ತಲೆಬಿಸಿ ಮಾಡ್ಕೊಳ್ಳೋದು. ಅದರಿಂದ ಅವತ್ತು 2007 R8 ಡೀಸೆಲ್ ಇತ್ತಲ್ಲ, ಇವತ್ತು R8 ಬಂತಲ್ಲ, 120 ರೂಪಾಯಿ ಮೆಟೀರಿಯಲ್ ಕಾಸ್ಟ್ ಜಾಸ್ತಿ ಆಯ್ತು ನಮಗೆ. ಆ ದುಡ್ಡು ಕೊಡ್ಲಿಲ್ಲ ರೈತರು. ಆಮೇಲೆ ಇವತ್ತು ತುಂಬಾ ಒಳ್ಳೇದಾಯ್ತು ನಮಗೆ, 48 ರೂಪಾಯಿ ಡೀಸೆಲ್ ಮಾಡಿದ್ದಾರೆ. ಇನ್ನೂ ಕಮ್ಮಿ ಆಗುತ್ತೆ ಮೋಸ್ಟ್ ಡೀಸೆಲ್ ರೇಟ್, ತುಂಬಾ ಒಳ್ಳೇದಾಗಿದೆ ವೆಹಿಕಲ್ ಡಿಪಾರ್ಟ್ಮೆಂಟ್ಗೆ ಅಂತ ತುಂಬಾ ಖುಷಿ ಆಗುತ್ತೆ ನನಗೆ. ಇದ್ರಲ್ಲಿ ನೀವು ಹೇಳಿದ್ರಿ ಪೈಪೋಟಿ ಅನ್ನುವಂತ ಒಂದು ಪದ ಉಪಯೋಗಿಸಿದ್ರಿ. ಈಗ ಹೌದು, ಖಂಡಿತ ಯಾವುದೇ ರಂಗಕ್ಕೆ ನಾವು ಹೋದ್ರು ಅಲ್ಲಿ ಸ್ವಲ್ಪ ದಿನಗಳ ಮಟ್ಟಿಗೆ ನಮಗೆ ಯಾರು ಎದುರಾಳಿಗಳಿಲ್ಲ, ನಾವು ಒಬ್ಬರೇ ಇರೋದು ಈ ರಂಗದಲ್ಲಿ ಅನ್ನೋ ರೀತಿ ಇದ್ರೂ ಕೆಲವೇ ದಿನಗಳಲ್ಲಿ ಆ ರಂಗದಲ್ಲಿ ಇರುವಂತಹ ಒಂದು ಸಾಧಕ ಬಾಧಕಗಳು ಸ್ವಲ್ಪ ಜನಕ್ಕೆ ಗೊತ್ತಾದ ನಂತರದಲ್ಲಿ ಆ ರಂಗ ಚೆನ್ನಾಗಿದ್ರೆ ಅದಕ್ಕೆ ಸಾಕಷ್ಟು ಜನ ಬಂದ್ಬಿಟ್ಟಿರ್ತಾರೆ, ಅವಾಗ ಪೈಪೋಟಿ ಸಹಜವಾಗಿನೇ ಜಾಸ್ತಿ ಆಗುತ್ತೆ. ಈ ಪೈಪೋಟಿಯನ್ನ ಎದುರಿಸಿನು ನಾವು ಆ ರಂಗದಲ್ಲಿ ಮೇಲ್ ಬರಬೇಕು ಅನ್ನೋದಾದ್ರೆ ನಾವ್ ಏನ್ ಮಾಡ್ಬೇಕು ಅಂತ ನೀವ್ ಹೇಳ್ತೀರಿ? ಏನ್ ಮಾಡ್ಬೋದು? ನಮ್ಮ ಒಂದು ಮಾನವೀಯತೆ ಗುಣ, ಮನುಷ್ಯತ್ವ ಗುಣ, ಒಳ್ಳೆ ಕೆಲಸ ಜನ ನೋಡ್ತಾರೆ ರೈತರು, ಅವ್ನು ಹೆಂಗವನಿ, ಅವ್ನು ಒಳ್ಳೆ ಗುಣ ಇದೆಯಾ, ಒಳ್ಳೆ ನಡವಳಿಕೆ ಇದೆಯಾ. ನಾವ್ ಏನು ತಿನ್ನಲ್ಲ, ಅವ್ರ ಏನು ಕೇಳಲ್ಲ, ಟೀನು ಕುಡಿಯಲ್ಲ ನಾವು. ನಮ್ ಕೆಲಸ ಎಷ್ಟಾದ ಅಷ್ಟು ಮಾಡ್ತೀವಿ ನಾವು. ಅದರಿಂದ ಅವ್ರಿಗೆ ತುಂಬಾ ಕಷ್ಟ ಸೇವ್ ಆಗುತ್ತೆ, ದುಡ್ಡು ಸೇವ್ ಆಗುತ್ತೆ. ಅದನ್ನ ನಾವು ಈ 540 ಮಾಡೋರಿಗೆ ನಾವು ಏನು ಮಾತಾಡಕ್ ಹೋಗಲ್ಲ. 540 ಮಾಡ್ತೀರಾ ಮಾಡ್ಕೇಳಿ ನೀವು, ನಾವು 540 ಮಾಡಕ್ ಬರಲ್ಲ. ಆ ಜೆ ಸಿ ಬಿ ನಮ್ ಪಾರ್ಟಿದೆ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಂದ್ರು, ನಾವಲ್ಲಿ ಆ ಜಾಗಕ್ಕೆ ಹೋಗಲ್ಲ, ಅವ್ರು ಮಾಡ್ತಾರೆ, ಅವ್ರು ಬಂದಲ್ಲಿ ಹೇಳ್ತಾರೆ ನಾ ಮಾಡ್ಕೊಡ್ತೀನಲ್ಲ ಕೆಲಸ, ನಾ ಮಾಡ್ಕೊಡ್ತಿದ್ದೆ ನೀವ್ ಯಾಕೆ ಮಾಡಿದ್ರಿ ಅಂತ. ಕಿವಿ ಮಾತು ಏನಪ್ಪ ಹೇಳೋದು ಅಂದ್ರೆ, 540 ಮಾಡಿದ್ರೆ ಯಾರಿಗೂ ಉಪಯೋಗ ಆಗಲ್ಲ. ನೀವು ಬಂದಿರೋದು ನಾಕ್ ತಿಂದು ದುಡ್ಕೊಂಡ್ ತಿಂದು ಹೋಕೆಯ, ನಾನ್ ಬಂದಿರೋದು ನಾಕ್ ತಿಂದು ದುಡ್ಕೊಂಡ್ ತಿಂದು ಹೋಕೆಯ. ಒಟ್ಟು ಒಂದ್ ಒಳ್ಳೆ ನಡವಳಿಕೆ ಇರಬೇಕು, ಜನರಲ್ಲಿ ನಂಬಿಕೆ ಉಳಿಸ್ಕೊಳ್ಳುವಂತಹ ಗುಣ ಇರಬೇಕು, ಮತ್ತು ಮಾನವೀಯತೆಯಿಂದ ಅವ್ರ ಪರವಾಗಿನ ಯೋಚನೆ ಮಾಡುವಂತದ್ದು ಇರಬೇಕು. ಆವಾಗ ನಾವು ಈ ಪೈಪೋಟಿಯಿಂದ ಮೇಲೇಳ್ಬಹುದು ಅಂತ ನೀವ್ ಹೇಳ್ತೀರಿ. ಸರಿ, ಮತ್ತೆ ನಿಮ್ಮ ಒಂದು ಯಂತ್ರರಂಗಕ್ಕೆ ಬಂದ್ರೆ, ಈಗ ಕೆಲವು ವರ್ಷಗಳ ಹಿಂದೆ ಜೆ ಸಿ ಬಿ ಯಂತ್ರಗಳು ಇರಲಿಲ್ಲ, ಆವಾಗ ಎಲ್ಲಾ ಕೆಲಸವನ್ನು ಟ್ರ್ಯಾಕ್ಟರ್ ಅಲ್ಲೇ ಮಾಡ್ಕೊಂಡು. ಹಾಗೂ ಈಗ ಇವತ್ತಿಲ್ಲ ನಾಳೆ ಇನ್ನು ಬೃಹತ್ ಯಂತ್ರಗಳು ಬರ್ತವೆ, ಇನ್ನು ಸಾಕಷ್ಟು ಶಕ್ತಿ ಇರೋ ಯಂತ್ರಗಳು ಇವೆಲ್ಲ ಬರಬಹುದು. ಅವಾಗ ಏನ್ ಮಾಡ್ಬೇಕಾಗತ್ತೆ? ಅವತ್ ನಾವು ಆಪರೇಟರ್ ಹೋದಾಗ ಇಷ್ಟು ಜೆ ಸಿ ಬಿ ಇತ್ತಿಲ್ಲ, ಕೆಲಸನ ಇಷ್ಟು ಮಾಡಿಸ್ತಿತ್ತಿಲ್ಲ ಜನ, ಕೆಲಸನೂ ಕಮ್ಮಿ ಇತ್ತು. ಆಗೆಲ್ಲ ಟಾಯ್ಲೆಟ್ ರೂಮ್ ಫೌಂಡೇಶನ್ ಎಲ್ಲ ಜನ ತಕ್ಕೊಳ್ಳೋರು. ಇವತ್ ಟಾಯ್ಲೆಟ್ ರೂಮಿಗೂ ಜೆ ಸಿ ಬಿ ಕರೀತಾರೆ, ಫೌಂಡೇಶನ್ ತೆಗಿಯೋಕ್ಕೂ ಜೆ ಸಿ ಬಿ ಕರೆಸ್ತಾರೆ. ಅಷ್ಟು ಒಂದು ಡಿಫ್ರೆನ್ಸ್ ಆಗಿದೆ. ಅವತ್ತು ಕೆಲಸ ಕಮ್ಮಿನೇ, ಜೆ ಸಿ ಬಿ ಕಮ್ಮಿ ಇದ್ರು ಕೆಲಸ ಕಮ್ಮಿ ಇತ್ತು. ಇವತ್ ಜೆ ಸಿ ಬಿ ಜಾಸ್ತಿ ಇದ್ರೆ ಕೆಲಸನೂ ಜಾಸ್ತಿ ಇದೆ. ಯಾಕೆ ಅಂದ್ರೆ ತೋಟ ಮಾಡೋದು, ಅಡಿಕೆ ತೋಟ ಅವತ್ತು ಹಿಂದೆ ಯಾರು ಮಾಡ್ತಿತ್ತಿಲ್ಲ, ಯಾರು ತೋಟದ ಬಗ್ಗೆ ತಲೆಕೆಡಿಸಿದ್ದಾರೆ. ಯಾಕೆ ಅಂದ್ರೆ ಅದೆಲ್ಲ ದೊಡ್ಡ ಅಮೌಂಟ್, ಎದುರವ್ರು ಜನ ಬಂಡವಾಳ ಹಾಕೋದಿಕ್ಕೆ ಎದುರವ್ರು. ಇವತ್ತಿನ ಜನ ಏನಂದ್ರೆ ಬಂಡವಾಳ ಹಾಕಕ್ಕೆ ಎದುರಲ್ಲ, 10 ಲಕ್ಷ ಇಮಿಡಿಯೇಟ್ಲಿ ತರ್ತಾರೆ. 10 ಲಕ್ಷ ಧೈರ್ಯ, ಸಖತ್ ಧೈರ್ಯನ ಸಖತ್ ಧೈರ್ಯ ಐತಿ. ದುಡ್ಡಿಗಂತೂ ಇವತ್ತಿನ ಒಂದು ಇದ್ರಲ್ಲಿ ದುಡ್ಡಿಗಂತೂ ಯಾರು ಇದಲ್ಲ. ಯಾಕಂದ್ರೆ ಶುಂಠಿ ಬೆಳೀತಾರೆ, ಶುಂಠಿ ಅಂತೂ ಜನರಿಗೆ ತುಂಬಾ ಒಂದು ಬೆಲೆ ಸಿಕ್ಕಿದೆ. ದುಡ್ಡು ಕಂಡಿದ್ದಾರೆ ಶುಂಠಿಲಿ. ಆಗ ಯಾರು ಎದುರಲ್ಲ, ಹಾಗಾಗಿ ನಡೀತಾ ಇದೆ ಕೆಲಸ. ನೀವು ಹೇಳ್ತಿರೋದು ಇವತ್ತು ಯಂತ್ರಗಳು ಜಾಸ್ತಿ ಆಗಿವೆ, ಅದೇ ರೀತಿ ಕೆಲಸನೂ ಜಾಸ್ತಿ ಆಗಿದೆ. ಮುಂದೇನು ಸಹ ಇನ್ನು ಹೆಚ್ಚಿನ ಶಕ್ತಿ ಯಂತ್ರಗಳು ಬಂದ್ರು ಇನ್ನು ಹೆಚ್ಚಿನ ಕೆಲಸಗಳು ಇರುತ್ತೆ. ಅದು ಅಲ್ಲಿಗಲ್ಲಿ ಸರಿನೇ, ಸರಿಯಾದ ಮಾತು. ಅಂದ್ರೆ ಯಾವುದೇ ರೀತಿಯಿಂದ ಹೆದರುವಂತ ಅಗತ್ಯವಿಲ್ಲ, ಮುಂದೇನಾಗುತ್ತೆ ಅನ್ನೋದು ನಿಮ್ಗೆ ಈಗಲೇ ಗೊತ್ತಿಲ್ಲ. ಆಮೇಲೆ ನೀವು ಯಾರಾದ್ರೂ ಒಬ್ರು ಬರ್ತಾರೆ, ಅವ್ರಿಗೆ ಏನು ಬೇರೆ ಉದ್ಯೋಗದ ಬಗ್ಗೆ ಗೊತ್ತಿರಲ್ಲ, ಬಂದ್ ನಿಮ್ ಹತ್ರ ಹೇಳ್ತಾರೆ, ಶಿವಕುಮಾರಣ್ಣ ನಮ್ಗೆ ಇದ್ರಲ್ಲಿ ಎಲ್ಲ ಕಲಿಬೇಕು ಅಂತ ಇದೆ, ನಮ್ಗೊಂಚೂರು ಕಲಿಸ್ಕೊಡ್ತೀರಾ, ನಿಮ್ ಜೊತೆ ಸೇರಿಸ್ಕೊತೀರಾ ಅಂತ ಕೇಳ್ತಾರೆ. ನೀವು ಆ ರೀತಿ ಯಾರಾದ್ರೂ ಬಂದ್ರೆ ಸೇರಿಸ್ಕೊತೀರಾ? ತುಂಬಾ ಜನ ಸೇರಿಸ್ಕೊಂಡಿದೀವಿ, ತುಂಬಾ ಜನ ಕಲಿಸಿದೀವಿ. ಅವ್ರು ಬಂದಾಗ ನೀವೇ ತಂದೆ, ನೀವೇ ತಾಯಿ, ನೀವೇ ಗುರು, ನೀವೇ ಅಣ್ಣ, ನೀವೇ ತಮ್ಮ, ಎಲ್ಲಾ ತಿಳ್ಕೊಂಡಿರ್ತಾರೆ, ಕಲಿತಾರೆ. ನಾವು ಸಖತ್ ಆಸಕ್ತಿಯಿಂದ ಕಲಿಸ್ತೀವಿ. ಸಖತ್ ನಂಬಿದಾನೆ ಹುಡುಗ, ನಮ್ಮ ತಮ್ಮ ಅಂತ ನಾವು ಕಲ್ಸನ ಅಂತ ತುಂಬಾ ಬೇಗನೆ ಕಲಿಸ್ತೀವಿ. ಕೊನೆ ಲಾಸ್ಟ್ ಕೈ ಕೊಟ್ಟು ಹೋಗ್ಬಿಡ್ತಾರೆ, ಇರೋದೇ ಅಲ್ಲ ಗಾಡಿಲಿ. ಆತರದ ಅನುಭವ ತುಂಬಾನೇ ತುಂಬಾ ಆಗಿದೆ. ನಮ್ಮ ನಾವು ನಂಬಿದ್ದರು ಈ ತರ ಮಾಡ್ಬಿಟ್ರಲ್ಲ, ನಾವು ಕಲಿಸಿ ಏನ್ ಪ್ರಯೋಜನ? ಒಂದು ಅಂದ್ರೆ ಒಂದ್ ಮನಸ್ಸಿನ ನೋವು, ಆದ್ರೆ ನಮ್ಮ ಬೇಜಾರು ಮಾಡ್ಕೊಳ್ಳೋದು. ಯಾಕೆ ಅಂದ್ರೆ ಅವನಿಗೆ ಒಂದು ಉದ್ಯೋಗ ಸಿಕ್ತು, ಅವನು ನಮ್ಮಂಗೆ ಮುಂದೆ ಬರ್ಲಿ, ಎಲ್ಲೋ ಒಂದ್ ಕಡೆ ಮಾಡ್ಲಿ, ಒಟ್ಟಿ ನಮ್ಮತ್ರ ಕಲ್ತು ಎಲ್ಲಾರ ಮಾಡ್ಲಿ, ಒಟ್ಟಿಗೆ ಒಂದು ನಮ್ಮಂಗೆ ಒಂದ್ ಬೆಳಿಲಿ, ಚೆನ್ನಾಗಿ ಬೆಳಿಲಿ ಅನ್ನೋ ಒಂದು ಖುಷಿ ಆಗುತ್ತೆ. ಅಷ್ಟೊಂದ್ ಧೈರ್ಯ ಅಂದ್ರೆ ಇನ್ನೊಂದ್ ಏನಪ್ಪಾ ಅಂದ್ರೆ, ನಮ್ಮ ಹತ್ರ ಬಂದಾಗ ಅವನು ಕೆಲವೊಂದ್ ಚಟಗಳು ಕಲ್ಕ ಬಂದಿರ್ತಾನೆ, ಆದ್ರೆ ನಮ್ಮ ಹತ್ರ ಬಂದ ಮೇಲೆ ಅವೆಲ್ಲ ನಡೆಯಲ್ಲ. ಯಾಕೆಂದ್ರೆ ನಾನು ಆಪರೇಟ್ ಆದಾಗ 2009 ನನ್ನ ಹತ್ರ ಒಬ್ಬ ಹೆಲ್ಪರ್ ಬಂದ, ಹೆಲ್ಪರ್ ಬಂದಾಗ ಬಂದ ತಕ್ಷಣ ಜೈಮಿನ ಗಾಡಿಗೆ ಹತ್ ಕೂಡಲೇ ಸಿಗರೇಟ್ ತಕ್ಕೊಟ್ಟ, ಅಣ್ಣ ಸೇದಿ ಅಣ್ಣ ಅಂದ. ಯಾರ ಹತ್ರ ಹೇಳ್ತಾ ಇದೀಯಪ್ಪ ನೀನ್ ಸಿಗರೇಟ್ ಸೇದಿ ಅಂತ? ನಾ ಸೇರ್ತೀನಿ ಅಂತ ಗೊತ್ತ ನಿನಗೆ ಅಂತ ಅವನಿಗೆ ಬೈದೆ. ಅಣ್ಣ ತಪ್ಪಾಯ್ತಣ್ಣ, ಇನ್ಮೇಲೆ ಇದ್ ಮಾಡ, ಸಿಗರೇಟ್ ನನಗೆ ಸೇರಿಸಬಾರ್ದು, ಅವನೇ ಬಿಟ್ಟ ಕೊನೆಗೆ. ಆ ರೀತಿ ನಾವ್ ಯಾರಿಗೂ ಒಂದು ದುರುದ್ದೇಶದಿಂದ ನೆಡ್ಕೊಳ್ಳ ರೀತಿನ ಕಲ್ಸಲ್ಲ ನಾವು. ಒಳ್ಳೆ ನಮ್ಮ ಹತ್ರ ಬಂದ ಮೇಲೆ ಒಳ್ಳೆ ರೀತಿಯಾಗಿ ಹೋಗ್ಬೇಕು, ಇಲ್ಲ ನಮ್ಮ ಹತ್ರ ಕರ್ಕೊಳ್ಳೋದೇ ಇಲ್ಲ ಅವ್ರನ್ನ. ಯಾವುದೇ ರೀತಿ ಕೆಟ್ಟ ಚಟಗಳು ಈ ರೀತಿ ಕೆಲಸ ಕಲೀಲಿಕ್ಕೆ ಒಳ್ಳೇದಲ್ಲ, ಒಳ್ಳೇದಲ್ಲ ಅಂತ ನೀವೇ. ಇತ್ತೀಚಿನ ಒಂದು ನಮ್ ಮುಂದೆ ಇರುವಂತಹ ಈ ಚಿಕ್ಕ ವಯಸ್ಸಿನವರಲ್ಲಿ ನಾವು ನೋಡುವಂತಹ ಒಂದು ಗುಣ ಏನು ಅಂದ್ರೆ, ಸ್ವಲ್ಪ ಮಟ್ಟಿಗೆ ಸೋಂಬೇರಿತನ ಇದೆಯಾ, ಮೈ ಬಗ್ಸಿ ಕೆಲಸ ಮಾಡೋದು ಕಡಿಮೆ ಆಗ್ತಿದ್ಯಾ ಅನ್ಸುತ್ತೆ, ನಿಮ್ಗೇನ್ ಅನ್ಸುತ್ತೆ? ತುಂಬಾ ಇದೆ, ಅದು ತುಂಬಾ ಇದೆ. ಕಟ್ಟೆ ಅರಟೆ ಮಾಡ್ತಾರೆ, ಗಾಡಿ ಕಲಿಯಕ್ ಬರಲ್ಲ, ಯಾವುದೇ ಉದ್ಯೋಗಕ್ಕೂ ಬರಲ್ಲ. ಅವ್ರಿಗೆ ಹೆಂಗೆ ಅಂದ್ರೆ, ಹುಡುಗರು ಸಂಘ ಇರಬೇಕು, ಒಳ್ಳೆ ಬಟ್ಟೆ ಹಾಕಬೇಕು, ಒಳ್ಳೆ ಶೂ ಹಾಕಬೇಕು. ಅಪ್ಪ ಅಮ್ಮ ಬೇಕಾದ್ರೆ ಕಷ್ಟಪಟ್ಟು ದುಡಿತೇ ಅಲ್ಲಿ ಬೆವರು ಸುರಿಸಿ. ಎಷ್ಟೋ ಜನ ಹುಡುಗರು ತಂದೆ ತಾಯಿ ಕಣ್ಣೀರಾಕ್ಷಿ ಇವತ್ತು ಸೋಕಿ ಮಾಡ್ತಾ ಇದಾರೆ. ನಾವು ಹುಡುಗರಿಗೆ ಏನಪ್ಪ ಹೇಳೋದು ಅಂದ್ರೆ, ತಂದೆ ತಾಯಿಯವರು ತುಂಬಾ ಅಮೂಲ್ಯವಾದ ವಸ್ತುಗಳು ಅಂದ್ರೆ ತಂದೆ ತಾಯಿ, ಅವ್ರು ಬಿಟ್ರೆ ನಮಗೆ ಎರಡನೇವರು ಗುರು. ತಂದೆ ತಾಯಿ ಬಿಟ್ರೆ ಎರಡನೇವ್ರ ಗುರು. ತಂದೆ ತಾಯಿನ ಸುಖವಾಗಿ ಕೊನೆ ತನಕ ನೋಡ್ಕೊಳ್ಳಿ, ಯಾಕಂದ್ರೆ ಅತಿ ಅತ್ಯಮೂಲ್ಯವಾದ ವಸ್ತುಗಳವು ಅವೆರಡು. ಮತ್ತೆ ಕಳ್ಕೊಂಡ್ರೆ ಯಾವತ್ತೂ ಸಿಗಲ್ಲ, ಮತ್ತೆ ಇನ್ನೊಂದು ಜನ್ಮ ಎತ್ತು ಬಂದಾಗೆ ಸಿಗೋದು. ಅದರಿಂದ ಅವ್ರನ್ನ ಮಾತ್ರ ತುಂಬಾ ಅಮೂಲ್ಯವಾಗಿ ಸಾಕಿಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನೋವು ಕೊಡಬೇಡಿ, ನೋವು ಕೊಡಬೇಡಿ, ಒಟ್ಟಲ್ಲಿ ನೀವು ಕಷ್ಟಪಡಿ, ಮುಂದೆ ಬನ್ನಿ, ಅವ್ರನ್ನು ಸುಖವಾಗಿ ಸುಖವಾಗಿಡಿ, ಇದು ನೀವು ಹೇಳ್ತಾ ಇದ್ದೀರಿ, ನೀವು ಹಾಗೆ ಮಾಡಿದ್ದೀರಿ. ಈಗ ಮತ್ತೆ ನಿಮ್ಮ ವಾಪಸ್ ನಿಮ್ಮ ಸಾಂಸಾರಿಕ ಜೀವನಕ್ಕೆ ಬಂದ್ರೆ, ನಿಮ್ಮ ಅಣ್ಣ ಅವ್ರದ್ದು ಎಲ್ಲ ಲಗ್ನ ಆಗಿದೆಯಾ? ಇಲ್ಲ, ಆಗಿಲ್ಲ. ಅವರು ಆಗಿಲ್ಲ, ಹಾಗಾಗಿ ನೀವು ಆಗಿಲ್ಲ. ನಾವು ಆಗಿಲ್ಲ, ಈ ಸತಿ ಮಾಡಬೇಕು, ನೋಡ್ತಾ ಇದೀವಿ, ನೋಡ್ತಾ ಇದ್ದೀವಿ ಅಣ್ಣಂದ ಆಗ್ಬೇಕು. ಈ ರಂಗದಲ್ಲಿ ಈಗ JCB ಮುಂತಾದ್ದೆಲ್ಲ ಸಾಕಷ್ಟು ಬಂಡವಾಳ ಕೇಳೋ ಅಂತ ರಂಗ ಇದು. ಮೊದಲನೇ ಮಾತು, JCB ಯಂತ್ರವನ್ನ ತಗೊಳ್ಬೇಕಾದ್ರೂ ಬಂಡವಾಳ ಬೇಕು, ಅದಾದ ಮೇಲೆ ಇದನ್ನ ನಾವು ಚಾಲ್ತಿನಲ್ಲಿ ಇಡಕ್ಕೂ ಬಂಡವಾಳ ಬೇಕು, ಮತ್ತು ಇದರ ಏನು ಚಲಾವಣೆ ಮಾಡುವಂತವ್ರು ಡ್ರೈವರ್ಗಳು ಎಲ್ಲ ಇರ್ತಾರೆ, ಅವರೂ ಸಹ ಸಾಕಷ್ಟು ಒಳ್ಳೆ ಮೊತ್ತದ ಸಂಬಳವನ್ನು ಕೊಟ್ಟೆ ನಾವು ಇಟ್ಕೋಬೇಕಾಗುತ್ತೆ, ಇಲ್ಲ ಸ್ವಂತಕ್ಕೆ ಮಾಡ್ಬೇಕಾಗುತ್ತೆ. ಇಷ್ಟೆಲ್ಲ ಭಾರಿ ಮೊತ್ತದ ಒಂದು ರಂಗವನ್ನೇ ನೀವು ಆರಿಸ್ಕೊಳ್ಳೋದಿಕ್ಕೆ ಕಾರಣ ಏನು? ಕಾರಣ ಅನ್ನೋದಕ್ಕಿಂತ ನಮಗೆ ಬೇರೆ ರಂಗ ಯಾವ್ದು ಸಿಗ್ಲಿಲ್ಲ. ನಾವ್ ಇವತ್ತಿನವರೆಗೂ ಯೋಚನೆ ಮಾಡ್ತಾ ಇದೀವಿ, ಯಾಕೆ ಅಂದ್ರೆ ನಮ್ ತಂದೆ ತಾಯಿ ಹೇಳ್ತಾರೆ, ನೀವು ಅವತ್ತಿಂದ ತುಂಬಾ ಕಷ್ಟಪಟ್ಟಿದ್ದೀರ ಮಕ್ಳ, ಇವತ್ ಬೇಡ JCB ಬಿಟ್ಟು ಬಿಡಿ, ಇಷ್ಟು ಬೇಡ ನಮಗೆ, ಸುಮ್ಮನೆ ಆರಾಮ ಬಂದ್ ಮನೆ ಹತ್ರ ಇದ್ ಬಿಡಿ, ನಿಮ್ಮನ್ನ ಎರಡು ಮೂರ್ ತಿಂಗಳು ನಾವು ಬಿಟ್ಟು ನಮ್ ಕೈ ಇರಕ್ ಆಗ್ತಿಲ್ಲ. ಅವತ್ತಿನ ಪ್ರೀತಿನೇ ಬೇರೆ, ಯಾಕಂದ್ರೆ ಅವತ್ ಕಷ್ಟ ಇತ್ತು, ಬೇಕಾಯ್ತು ನಮಗೆ ಹಣ, ಅವತ್ ಮಾಡಿದ್ರಿ ಓಕೆ, ಅದನ್ನ ನಾವು ಒಪ್ತೀವಿ. ಈಗ ನಮಗ್ ಒಪ್ಪಕ್ ಸಾಧ್ಯ ಇಲ್ಲ, JCB ಮಾರಿಬಿಡಿ, ಯಾವ್ದಾರ ಬಂದು ಬೇರೆ ಬಿಸ್ನೆಸ್ ಮಾಡ್ಕೊಬಿಡಿ ಅಂತ. ಇವತ್ತು ಸಹ ನಾವು ಹುಡುಕ್ತಾ ಇದೀವಿ, ನಮಗೆ ಬೇರೆ ಬಿಸ್ನೆಸ್ ಯಾವ್ದು ಹುಡುಕ್ತಾ ಇಲ್ಲ. ಯಾಕೆ ಅಂದ್ರೆ ಈ ಉದ್ಯೋಗದಲ್ಲಿ ಒಂದ್ ಧೈರ್ಯವಾಗಿ ನಾನು ಮುಂದೆ ಬರ್ತೀನಿ ಅನ್ನೋ ಒಂದು ಛಲ ಇದರಲ್ಲಿ ಸಿಗುತ್ತೆ. ಇದರಲ್ಲಿ ಬೇರೆ ಉದ್ಯೋಗದಲ್ಲಿ ನಮಗೆ ಅಷ್ಟು ಕಾನ್ಫಿಡೆಂಟ್ ಆಗಿದೆಯಲ್ಲ. ಈ ಉದ್ಯೋಗ ನೀವು ಒಳಗು ಹೊರಗು ಎಲ್ಲ ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದ್ವಿ, ಗೊತ್ತಾಗ್ಬಿಟ್ಟಿದೆ, ಗೊತ್ತಾಗ್ಬಿಟ್ಟಿ, ಇದ್ರಲ್ಲಿ ಅರ್ಥ ಕುಡ್ಕೊಂಡ್ಬಿಟ್ಟಿದ್ವಿ ನಾವು. ಎಷ್ಟೇ ಅದ್ ಕಷ್ಟ ಬಂದ್ರು ನಮ್ ಮೇಲೆ ಬರ್ತೀವಿ, ದಿವಸಕ್ಕೊಂದು 10 ಗಂಟೆ ಮಾಡಿದ್ರೆ ನಾವು ನಮ್ ಜೀವನ ನಾವು ಸಾಗಿಸ್ಕೊಳ್ತೀವಿ ಅನ್ನೋದನ್ನ ನಾವು ಕಂಡ್ಕೊಂಡಿದ್ವಿ. ಅದೇ ಬೇರೆ ಆರಾಮಾಗಿರ್ಬೋದು, ಅದೇ ದುಡಿಮೆ ಆಗಲ್ಲ. ಬೇರೆ ಬಿಸ್ನೆಸ್ ಆರಾಮಾಗಿರ್ಬೋದು, ಸುಖವಾಗಿರ್ಬೋದು, ಸುಖ ಬಟ್ಟೆ ಹಾಕ್ಬೋದು, ಆರಾಮಾಗಿರ್ಬೋದು, ದುಡಿಮೆ ಆಗಲ್ಲ. ಇದನ್ನೊಂದು ಕೆಲ ಯೋಚನೆ ಮಾಡ್ತಾ ಇದೀವಿ. ಇವತ್ತು ಸಹ ನಮ್ ತಂದೆ ತಾಯಿ ಅದನ್ನೇ ಹೇಳ್ತಾರೆ, ಬೇಡ ಕಷ್ಟ ಪಡ್ತೀರಿ. ಇವತ್ತು ಸಹ ನಾವು ತುಂಬಾ ಕಷ್ಟ ಪಡ್ತೀವಿ. ನಾವೇನು ಸಾಹುಕಾರ ಅಂತ, ನಾವು ಇವತ್ತಿನವರೆಗೂ ನಾನು ಮುಕ್ಕಾಲು ಪರ್ಸೆಂಟ್ ಸಾಹುಕಾರ ನಾನು ಅಂತ ಎಲ್ಲೂ ಹೇಳ್ಕೊಂಡಿಲ್ಲ. ನಾನು ಆಪರೇಟರ್ ಅಪ್ಪ, ಸಾಹುಕಾರ ಅಲ್ಲಿ ಇದಾರೆ, ಆ ತರ ಹೇಳ್ಕೊಂಡ್ ಬರ್ತೀನಿ ಎಲ್ಲೇ ಹೋದ್ರು. ಆಮೇಲೆ ನೀವು ಹೊರಗಡೆ ಹೋದಾಗೆಲ್ಲ ಯಾವ್ದಾವ್ದೋ ದೂರ ದೂರ ಜಾಗಗಳಲ್ಲೆಲ್ಲ ಕೆಲಸ ಮಾಡ್ತಾ ಇರ್ತೀರಿ, ಅಂತ ಸಮಯದಲ್ಲಿ ನಿಮ್ ಊಟ ತಿಂಡಿಗೆಲ್ಲ ಹೇಗ್ ಮಾಡ್ತೀರಿ? ಊಟ ತಿಂಡಿಗೆಲ್ಲ ಹೋಟ್ಲು ವ್ಯವಸ್ಥೆ ಮಾಡ್ಕೊಳ್ತೀವಿ, ಇಲ್ಲಾಂದ್ರೆ ಯಾವ್ದಾರ ಪಾಲ್ಟಿ ಮನೆಗಳು. ಈ ಕಾಂಟ್ರಾಕ್ಟ್ ಕಡೆಗೆ ಹೋದ್ರೆ ನಮಗೆ ಹಿಂಸೆ ಆಗುತ್ತೆ. ಈ ರೈತರು ಕೆಲ್ಸಕ್ಕೆ ಹೋದ್ರೆ ಪಾಪ ನಿಜವಾಗ ಧಾರಾಳ ಮನ್ಸು ಅಂದ್ರೆ ರೈತರು, ನಿಜವಾಗ್ಲೂ ಧಾರಾಳ ಮನ್ಸರು ಅವ್ರದ್ದು ರೈತರದ್ದು. ಆದ್ರೆ ಕಾಂಟ್ರಾಕ್ಟ್ ಕಡೆಗೆ ಹೋದಾಗ ತುಂಬಾ ಹಿಂಸೆ ಆಗುತ್ತೆ. ಎಷ್ಟೋ ದಿನ ಉಪವಾಸ ಮನೆಗಿರೋ ಒಂದು ಉದಾಹರಣೆನೂ ಇದೆ. ಮಂಡಕ್ಕಿ ತಿನ್ಕೊಂಡು ಉಪವಾಸ ಮನೆಗೆ ಬಿಟ್ಟಿದೀನಿ ನೀರು ಕುಡ್ಕೊಂಡು. ಎಷ್ಟೋ ದಿನ ಮಂಡಕ್ಕಿನ ಸಿಕ್ಕಿಲ್ಲ ಈ ಕಾಡಲ್ಲೆಲ್ಲ, ಈ ಕಡೆ ತೀರ್ಥಹಳ್ಳಿ ಸಾಗರ ಆ ಕಡೆ ಸಿಗಂದೂರು ಆ ಕಡೆ ಎಲ್ಲ ಹೋಗ್ಬಿಟ್ರೆ ಫುಲ್ ಕಾಡು, 2 ಕಿಲೋಮೀಟರ್ ಒಂದೊಂದು ಮನೆ ಇರ್ತವೆ. ಸಾಯ್ತಾ ಇದೀನಿ ಅಂದ್ರೆ ಯಾರು ಬರಲ್ಲ. ಆದ್ರೆ ಎಷ್ಟೋ ದಿನ ಉಪವಾಸನೂ ಮನೆಗಿದ್ದೀನಿ. ಆತರದ ಕಷ್ಟಗಳೆಲ್ಲ ಎದುರಿಸುವಂತ ಒಂದು ಶಕ್ತಿ ಬೇಕು. ಎಷ್ಟೇ ಕಷ್ಟ ಬಂದ್ರು ನಾ ಇದು ಮಾಡ್ತೀನಿ, ಧೈರ್ಯ ನಿಲ್ತೀನಿ ಅನ್ನೋದೊಂದು ಬೇಕು. ಶಿವಕುಮಾರ್ ಅವರೇ, ನೀವು ಸ್ವ ಉದ್ಯೋಗದಲ್ಲಿ ಒಬ್ಬ ಮನುಷ್ಯ ಮುಂದೆ ಬರಬೇಕು ಅಂದ್ರೆ ಯಾವ್ಯಾವ ಗುಣಗಳು ಅವನಲ್ಲಿ ಇರಬೇಕು ಅಂತ ನೀವು ಹೇಳ್ತೀರಾ? ಮೊದಲಿಗೆ ತಂದೆ ತಾಯಿ ಆಶೀರ್ವಾದ ಬೇಕು, ಗುರುಗಳ ಆಶೀರ್ವಾದ ಇರ್ಬೇಕು, ಭಗವಂತನ ಆಶೀರ್ವಾದ ಖಂಡಿತ ಇರ್ಬೇಕು. ತುಂಬಾ ಆಸೆ ನನಗೆ ಯಾವ್ದಾರ ಒಂದು ಸಾಧನೆ ಮಾಡಬೇಕು, ತುಂಬಾ ಆಸೆನೆ ಇವತ್ತು ಸಹ ಯಾವ್ದಾರ ಒಂದು ಸಾಧನೆ ಮಾಡ್ಬೇಕು, ಏನಾರ ಒಂದು ಸಾಧನೆ ಮಾಡ್ಬೇಕು. ಜೀವನದಲ್ಲಿ ಹುಟ್ಟಿದೀವಿ, ಈ ಅಮೂಲ್ಯವಾದ ಮತ್ತೆ ಭೂಮಿ ಮೇಲೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಇವತ್ತಿನ ಒಂದು ಹೆಸರು ಮಾಡ್ಬೇಕು ಅನ್ನೋ ಒಂದು ಭಾರಿ ಹಂಬಲ ಇದೆ ನನಗೆ. ಅದ್ ಯಾವತ್ ಭಗವಂತ ಯಾವತ್ ನೆರವೇರಿಸ್ತೇನೆ ಅನ್ನೋ ಗೊತ್ತಿಲ್ಲ. ಒಳ್ಳೇದು ಶಿವಕುಮಾರ್ ಅವರೇ, ನೀವು ಇದುವರೆಗೆ ನಿಮ್ಮ ಅನೇಕ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ಸ್ವ ಉದ್ಯೋಗದಲ್ಲಿ ತೊಡಗಿರುವಂತಹ ನಿಮ್ಮ ಅನುಭವಗಳು, ಜೊತೆಗೆ ನೀವು ಪಟ್ಟಂತಹ ಕಷ್ಟ, ಸ್ವ ಉದ್ಯೋಗ ರಂಗದಲ್ಲಿ ಮೇಲ್ ಬರಬೇಕು ಅಂದ್ರೆ ಯಾವ್ಯಾವ ಗುಣಗಳಿರಬೇಕು ಅಂತ ನೀವು ಹೇಳಿದ್ದು, ಇವೆಲ್ಲವೂ ಬಹಳ ಚೆನ್ನಾಗಿತ್ತು. ಜೊತೆಗೆ ನೀವು ನಿಮ್ಮ ಆಸೆಯನ್ನು ಹೇಳಿದ್ರಿ, ಮುಂಬರುವ ದಿನಗಳಲ್ಲಿ ಅದು ನೆರವೇರಿ. ಮಲ್ಲೇಶ್ವರ ಸ್ವಾಮಿ ನಮ್ಮ ಗುರುಗಳ ಸನ್ನಿಧಿ ಇದೆ, ಅಲ್ಲಿ ನಾವು ಭಾನುವಾರ, ಇವಾಗ ಒಂದು 1 ತಿಂಗಳಾಯ್ತು ಅಲ್ಲಿ ಹೋಗಿಲ್ಲ ನಾನು. ಭಾನುವಾರ ಕಂಪಲ್ಸರಿ ಎರಡ್ ಅವರ್ ಭಜನೆ ಮಾಡ್ತೀವಿ ಅಲ್ಲಿ ಕುತ್ಕೊಂಡು, ತುಂಬಾ ಭಜನೆ ಮಾಡ್ತೀವಿ. ಒಂದ್ ಐದಾರು ಜನ, ಒಂದ್ ಎಂಟು ಒಂಬತ್ತು ಜನ ಇದೀವಿ ನಮ್ ಗ್ರೂಪ್. ಭಾನುವಾರ ಎರಡ್ ಅವರ್ ಕಂಪದ ಗುರುಗಳ ಆಶೀರ್ವಾದದಲ್ಲಿ ಭಜನೆ ಮಾಡ್ತೀವಿ. ಮನ್ಸಿಗೆ ಸಂತೋಷ, ಮನಸ್ಸಿಗೆ ತುಂಬಾ ಅಂದ್ರೆ ತುಂಬಾ ಸಂತೋಷ ಆಗುತ್ತೆ. ಅಷ್ಟು ಒಂದು ವೈಬ್ರೇಷನ್ ಇದೆ ಅಲ್ಲಿ ಸನ್ನಿಧಿ, ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಜೀವನದಲ್ಲಿ ನೀವು ಇನ್ನು ಮುಂದೆ ಬರಲಿ ಅಂತ ಹಾರೈಸ್ತಾ ಇಲ್ಲಿ ತನಕ ಬಂದು ನಿಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದಕ್ಕಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ತುಂಬಾ ಥ್ಯಾಂಕ್ಸ್ ಸರ್. ಇದು ಇಂದಿನ ಯುವವಾಣಿ. ಕೇಳುಗರೆ, ನಮ್ಮ ನಿಲಯದಿಂದ ಪ್ರತಿ ಬುಧವಾರ ಬೆಳಿಗ್ಗೆ 11 ಗಂಟೆಗೆ ನನ್ನ ಆಯ್ಕೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ತಾವು ಕೂಟ ಪತ್ರದ ಮೂಲಕ ವಾಟ್ಸ್ಆಪ್ ಸಂಖ್ಯೆಗೆ ಮೆಸೇಜ್ ಕಳಿಸುವ ಮೂಲಕ ಅಥವಾ ಮೇಲ್ ಮೂಲಕ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನು ಕೇಳಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನು ನಮಗೆ ಬರೆದು ಕಳಿಸಿ. ಪತ್ರದ ಮೂಲಕ ಬರೆದು ಕಳಿಸುವವರಿಗೆ ನಮ್ಮ ವಿಳಾಸ, ನಿಲಯದ ನಿರ್ದೇಶಕರು, ನನ್ನ ಆಯ್ಕೆ ವಿಭಾಗ, ಜೆಪಿಎಸ್ ಕಾಲೋನಿ, ಆಕಾಶವಾಣಿ, ಭದ್ರಾವತಿ. ವಾಟ್ಸ್ಆಪ್ ಮೂಲಕ ಅಂದರೆ ನಮ್ಮ ಸಂಖ್ಯೆ 9481572600. ಇಮೇಲ್ ವಿಳಾಸ arbdvd@gmail.com. ನನ್ನ ಆಯ್ಕೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರತಿ ಬುಧವಾರ ಬೆಳಿಗ್ಗೆ 11 ಗಂಟೆಗೆ. ಭಾಗವಹಿಸಿ, ಕೇಳಿ, ಆನಂದಿಸಿ. ಸರ್ವಜನಗಾಂತಿ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಹೃದ್ಯಾನ, ವಿಶ್ವಮಾನವ ಸಂದೇಶ ಸಾರಿದ ರಾಷ್ಟ್ರಕವಿ ಕುವೆಂಪು ಅವರು ನಮ್ಮ ದೇಶದ ಬಗ್ಗೆ ಮಮತೆಯಿಂದ ಮಿಡಿದ ಸಾಲುಗೊಳಿವು. ವೈರ ಮತ್ಸರಗಳು ನಮ್ಮ ನಾವ ದಡಕ್ಕು ಮುಟ್ಟಿಸರಾರವು. ಸಹನೆ, ಶಾಂತಿ, ಭ್ರಾತೃತ್ವ ಭಾವನೆಗಳು ಬೆಳಕ ನೀಡುವ ದೀವಿಗೆಗಳು. ಭಾರತ ಶಾಂತಿ ಸಮತೆಗಳ ನಾಡು. ಆಂತರಿಕ ಬಾಹ್ಯ ಬೆದರಿಕೆಗಳಿಗೆ ಎಡೆ ನೀಡದೆ ಬದುಕು ನಮ್ಮದಾಗಲಿ.